ಮಣ್ಣಿನ ಮಗ. ನಾವು ಒಬ್ಬ ಅನುಭವಿ ದಾಳಿಂಬೆ ಬೆಳೆಗಾರರನ್ನ ತಮ್ಮ ಜೊತೆಗೆ ಸಂವಾದದೊಳಗೆ ತರ್ತಾ ಇದ್ದೀವಿ. ಇಂಡಿ ತಾಲೂಕು ಅರ್ಜನಾಳ ಗ್ರಾಮದ ಶಿವಯೋಗಿ ಗುರುಬಾಳಪ್ಪ ಬಿರಾದಾರ್ ಅವರ ದಾಳಿಂಬೆ ತೋಟದೊಳಗೆ ನಾವು ಈಗ ಸದ್ಯಕ್ಕೆ ಇದ್ದೀವಿ. ಸಾಯಂಕಾಲದ ಸಮಯ, ನಮ್ಮ ಎದುರುಗಡೆ ಬಹಳ ಅದ್ಭುತವಾದಂತಹ ದಾಳಿಂಬೆ ಗಿಡಗಳು ಹಣ್ಣುಗಳನ್ನು ಹೊತ್ತು ನಿಂತವ. ನೋಡೋದಕ್ಕೆ ಬಹಳ ಸಂತೋಷ ಆಗ್ತದ ಹಣ್ಣುಗಳನ್ನು. ವರ್ಷಗಳಿಂದ ಈ ದಾಳಿಂಬೆ ಕೃಷಿಯೊಳಗೆ ಶಿವಯೋಗಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಒಳ್ಳೆಯ ಸಾಧನೆಯನ್ನ ಮಾಡಿದ್ದಾರೆ. ಅವರ ಅನುಭವ ಎಲ್ಲರ ಅಂದ್ರೆ ಯಾರು ಆಸಕ್ತರಿದ್ದೀರಿ ದಾಳಿಂಬೆ ಬೆಳೆಯಬೇಕು ಅನ್ನುವಂಥವ್ರು, ಅವರಿಗೆ 30 ವರ್ಷಗಳಿಂದ ತಾವು ದಾಳಿಂಬೆ ಬೆಳೀತಾ ಇದ್ದೀರಿ, ಹೆಂಗ್ ಶುರುವಾಯ್ತಿದೆಲ್ಲ? ಅಂದ್ರೆ ಮೊದಲು ನಮಗೆ ಇಲ್ಲಿ ಜಮೀನ್ದೊಳಗ ನೀರ್ ಇದ್ದಿದ್ದಲ್ರಿ ಸರ್. ಕಡಿಮೆ ನೀರಿನೊಳಗೆ ಹೆಚ್ಚು ಉತ್ಪನ್ನ ಬೆಳೆಯೋದು ಯಾವಾದ ಅಂದ್ರೆ ಮೊದಲು ಒಂದು ನಿಂಬೆ ಗಿಡ ಒಂದು ಹಚ್ಚಿದ್ರಿ, ನಾವು 100 ಅದು 100 ನಿಂಬೆ ಗಿಡ ಹಚ್ಚಿ ಅದ್ರ ಡ್ರಿಪ್ ಮೂಲಕ ಅದಕ್ಕೆ ನೀರು ಕೊಟ್ಟು ಅಂದ್ರೆ ಏಪ್ರಿಲ್ ಮೇದಾಗ ದೊಡ್ಡಕ್ಕಿದ್ದೆ 1 ಮಿನಿಟ್ 8 ಲೀಟರ್ ಕೊಡ್ತಿತ್ತು, ತಾಸಿಗೆ ಅಡಿಚಿ ಬಾರಲ್ಲ. ಅವಾಗ ಹಿಂದ್ಕೊಂಬ ಅರೆ ತಾಸಲ್ಲಿ ಏನಿತ್ತು, ಒಂದು 30 ಬೆಳೆದಿನ್ರಿ ನಾ ನಿಂಬೆ ಗಿಡನೇ. ಮತ್ತೆ 100 ನಿಂಬೆ ಗಿಡಕ್ಕೆ ಏನು ಉಪಯೋಗ ಆಗ್ತದೆ, ಅಷ್ಟೇ ನೀರ ದಾಳಿಂಬ್ರಕ್ಕೆ ಉಪಯೋಗ ಮಾಡಿದ್ರೆ ಬೇಸಿಗೆ ಜೀವ ಆಡಿಸೋದು, ಮಳೆಗಾಲಕ್ಕೆ ಒಂದು ಪೀಕ್ ತಕ್ಕೊಳ್ಳೋದು. 4 ಬೆಳೀತದಲ್ಲ ತಿಳ್ಕೊಂಡು ನಾ 2.5 ಜಮೀನ್ದ ದಾಳಿಂಬ್ರ ಮಾಡಿದ್ರಿ. 7.5 ಗಿಡ ರೀ, 7.5 ಗಿಡ ಮಾಡಿ ಇದು ದಾಳಿಂಬ್ರ ಕಾಯಿಗಳನ್ನ ನಿಂಬೆ ಗಿಡ ತೆಗೆದ್ರಿ ನಾನು. ಅಷ್ಟೇ ನೀರಿನ ಮೇಲೆ ದಾಳಿಂಬ್ರ ಉತ್ಪನ್ನ ತಗೊಂಡೆ ಸರ್. ಎಷ್ಟು 4 2.5 ರೀ, 7.5 ಗಿಡ ರೀ. ಹಾಂ ರೀ, ಹಿಂಗಾಗಿ ದಾಳಿಂಬ್ರ ಉತ್ಪನ್ನ ನನಗೆ ತೀಕ್ ಅನ್ನಿಸ್ತು. ಮತ್ತೆ ನನಗೆ ಸ್ವಂತ ನೀರಿಲ್ರಿ, ಹೊಲ್ದಾಗ 1 ಲೀಟರ್ ನೀರಿಲ್ಲ. 16 ಬೋರ್ ಹಾಕಿದ್ರೆ 1000 ಗುಂಬ, ಆದರೂ ಒಂದು ಹೌದು ತುಂಬಂಗಿಲ್ಲ, ಕುಡ್ಲಿಕ್ಕೆ ನೀರಿಲ್ಲ ನಮ್ಗೆ. ಅಂಥದ್ರಾಗ ನಾವು ಹೋಗ್ತಿತ್ತು ರೀ ಟ್ಯಾಕ್ಟ್ರಕ್ಕೆ, ಆದರೂ ನಾವು ಉತ್ಪನ್ನ ಚಲೋ ಅದ್ರ ತೊಳ್ಕೊತ್ತೆ ಬಂದೀನಿ. ಮುಂದೆ ಒಂದು ಮಿಂಟಿಗೆ 20 ಲೀಟರ್ ನೀರು ಬೀಳ್ತಿತ್ತು ಅದಕ್ಕೆ. ಆ ಬೋರಿನ ಮೇಲೆ ಇದು 2.5 ಅಂದ್ರೆ 900 ಗಿಡ ಹಚ್ಚಿದ್ರಿ ರೀ. ಅದರೊಳಗೆ ಫಸ್ಟಿಗೆ ಮರು ರೋಗ ಬಂದು 200 ಗಿಡ ಹೋಗಿದ್ದು ನಾನು. ಆದರೂ ಸರಿಯಾಗಿ ಅಷ್ಟೇ ನೀರಿನ ಮೇಲೆ ನಾವು 30 ಲಕ್ಷ ರೂಪಾಯಿ ಉತ್ಪನ್ನ ಇತ್ತು. ಆ ಹೇಳಾಗ ಏನಂದ್ರೆ ಕೃಷಿ ಹೊಂಡ, ನಾ ಸ್ವಂತ ಕೃಷಿ ಹೊಂಡ ಮಾಡಿಕೊಂಡು ಪೈಪ್ಲೈನ್ ಮಾಡ್ಕೊಂಡ್ರಿ ಕೆನಾಲ್ದು. 1 ಲಕ್ಷ ಅಂದರೆ 1 ಕ್ವಿಂಟಲ್ ಇಳುವರಿ ಬಿದ್ದಿತ್ತು ರೀ, ಅದು ಉತ್ಪನ್ನ ಭಾಳ ಚಲೋ ಬಂದಿತ್ತು. ಅಂದ್ರೆ 30 ಲಕ್ಷ ಆಗೋಣ, ಅದೇ ಒಂದು 18 ಲಕ್ಷ ಖರ್ಚು ಮಾಡಿಕೊಂಡು ಪೈಪ್ಲೈನ್ ಕೃಷಿ ಹೊಂಡ ಮಾಡಿಕೊಂಡು ಆ ನಂತರ ಅದರಿಂದ ಮತ್ತೆ ದಾಳಿಂಬ್ರು ಓಡಾಸ್ಕೊಂಡ್ರಿ ನಾ. ಮತ್ತೆ ಎಷ್ಟು ಮಾಡಿದ್ರಿ ಮುಂದೆ? ಮುಂದೆ ಮತ್ತೆ 6 ಮಾಡಿದ್ರಿ. ಈಗ ಕೃಷಿ ಹೊಂಡ ಅದು ಎಷ್ಟು ನಿಮಗೆ ಅನುಕೂಲ ಆಯ್ತು ಅದರಿಂದ? ಅದರಿಂದ ನಮಗೆ ನೀರೇ ಇಲ್ಲಿ ಹೊಲದಾಗಂತೂ ಇಲ್ರಿ ಸಾಹೇಬ್ರೆ. ಕನಿಷ್ಠ 1,75,000 ಲೀಟರ್ ಸ್ಟಾಕ್ ಆಗ್ತದ್ರಿ. 12 ಫೂಟ್ ನೆಲದಾಗ 12 ಫೂಟ್ ಮೇಲೆ 2 ಅದ್ರಿ ಅದು. ಏನ್ರಿ 1,75,000 ಲೀಟರ್ ಅಂತ ಶಾಣ್ಯಾರು ಹೇಳುದು. ಅದು 25 ಲಕ್ಷ ವಯ ಹೋಗ್ತದೆ. ಆಯ್ತಂದ್ರೆ ಒಂದೊಂದು ಪ್ಲಾಟ್ ಹಿಡ್ಕೋತ ಹೋಗುದು. ಮಳೆ ಬರ್ತದೆ, ಅಟ್ರದ ಕೆನಾಲ್ ನೀರದ ಬರೋಣ, ಮತ್ತೆ ಕೆನಾಲ ನಮ್ಮ ಪೈಪ್ಲೈನ್ ಚಾಲೂ ಮಾಡ್ಕೊಂಡು ಮತ್ತೆ ನೀರು ಗೊಳೆ ಮಾಡ್ಕೊಂಡು ಹಂಗೆ ಬೆಳ್ಕೊತ ಬರ್ಲಾಯ್ತಿದೀವ್ ರೀ ನಾವು. ಈ 30 ವರ್ಷ ಆಯ್ತು ಈ ರೀತಿ ಕೊಂಡಿರಿ ಅಂದಂಗಾಯ್ತು. ಮಳೆ ನೀರು ಎಲ್ಲಿ ಅದ್ರಿ ಇಲ್ಲಿ? ನಮ್ಮ ಮಳೆ ನೀರು ಕಡಿಮೆ ಅಲ್ರಿ, ಭಾಳ ಕಡಿಮೆ. ನಮ್ಗೆ ಈಗ ಕೃಷಿ ಹೊಂಡಕ್ಕೆ ಎಲ್ಲಿಂದ ನೀರು? ನಾವು ಕೆನಾಲ್ ಏನು ಮಳೆಗಾಲದ ಹರಿದು ಹೋಗ್ತದಲ್ರಿ, ಅದು ಅಲ್ಲಿಂದ ಮೊದಲು ಟ್ಯಾಕ್ಟರ್ ತರದಿಂದ ಹಾಕೋ. ಜನರೇಟರ್ ₹1.5 ಲಕ್ಷ ಡೀಸೆಲ್ ಖರ್ಚು ಮಾಡಿದೆವು ಅಂದ್ರೆ ಕೃಷಿ ಹೊಂಡಿಗೆ ನೀರು ಹಾಕೊಳ್ಳೋದ್ರಿ ಪೈಪ್ಲೈನ್ ಮುಖಾಂತರ. ಅಲ್ಲಿ ಜನರೇಟರ್ ಕುಂಡಿಸಿ ಹಿಂಗೆ ತುಂಬ ಹಂಗೆ ಉಪಯೋಗ ಮಾಡ್ಕೋತೇವ್ರಿ. ಈಗ ಈ ದಾಳಿಂಬೆ ಬೆಳಿಬೇಕು ಅಂತಂದ್ರೆ ಸಾಕಷ್ಟು ಅದ್ರ ಬಗ್ಗೆ ನಾವು ನೋಡ್ರಿ, ಮೊದಲು ಹಚ್ಚೋಕ್ಕಿಂತ ಮೊದಲು 6 ಅಭ್ಯಾಸ ಮಾಡ್ದೆ. ನಮ್ಗೆ ನೀರಿಲ್ಲ, ಇದು ನಮ್ಗೆ ಬೆಳೆ ಸಾಧ್ಯ ಆಗ್ತದ ಹೆಂಗೆ? ನಮ್ಮ ರುದ್ರಗೌಡರು ಇದ್ದಾರೆ, ಬೇರ್ಪಟ್ಲರಪ್ಪ ಅವರು ಕನ್ನಮಡಿಗೌಡರಿಗೆ ಮೊದಲು ನಂಬಿಕೆ ತಂದ್ರು ಅವರು. ಅವ್ರ ಧೈರ್ಯದಿಂದ ನಾ ಇದು ದಾಳಿಂಬ್ರು ಮಾಡ್ಕೊತ ಬಂದ್ರೆ ಇನ್ನು ಮುಂದೆ ಹಂಗೆ ಶಾಣ್ಯಾರ ರೈತರ ಕಡೆ ಹೋಗಿ ಹೋಗಿ ಒಂದು ಸ್ವಲ್ಪ ಕೇಳ್ಕೊಂಡು ಮಾಡಿ ಹಂಗೆ ಬೆಳ್ಕೊತೆ ಬಂದೆ. ಆದ್ರೆ ಎಂದೂ ತ ನುಕ್ಸಾನ್ ಆಗಿಲ್ರಿ. ನಾ ಪ್ರಯತ್ನ ಮಾಡ್ಕೋತದ, ರೋಗ ಬತ್ತಂದ್ರೆ ಹೆಂಗ್ ಬತ್ತು, ಎಲ್ಲಿದು ಬತ್ತು, ಶಾಣ್ಯರ ಕಡೆ ಹೋಗುದು ಕೇಳ್ಕೊಳ್ಳೋದು, ಈ ರೀತಿ ಮಾಡ್ಕೋತ ಹಂಗೆ ನನ್ನ ಜ್ಞಾನ ದಾಳಿಂಬ್ರ ಬಗ್ಗೆ ಜ್ಞಾನ ಅಭಿವೃದ್ಧಿ ಮಾಡ್ಕೊತ ಬಂದ್ರಿ. ನಾನು ಅಡ್ರದಾಗ ನಮ್ಮ ಪಟ್ಟಣ ಶೆಟ್ಟಿ ಸಾಹೇಬ್ರ ಗಂಟೆ ಬಿದ್ದಾರೆ ರೀ ನಮ್ಗೆ. ಮತ್ತೆ ನಮ್ಗೆ ಅನುಭವ ಬಹಳ ಕಮ್ಮಿ ಅದ. ಅನುಭವ ಒಂದ್ ಜನ ಮಾಡಿಸೋರು ಚಲೋ ಆತದ್ರಿ ಸಾಹೇಬ್ರ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡು ಅವರು ದಾಳಿಂಬ್ರ ಸಂಶೋಧನಾ ಕೇಂದ್ರ ಸೋಲಾಪುರ ರೀ, ಅಲ್ಲಿ ಹೋಗಿ ಅಲ್ಲಿ ಅವರು ಇಟ್ಟು ಎಲ್ಲ ಮತ್ತೆ ಸುಪೀರಿಯರ್ MS ಅಗ್ರಿ ಇದ್ದ ರೈತರು ಇಲ್ಲಿ ಮಾಡಿಸಿರ ಅದ್ರದ್ದು ಪೂರ್ತಿ ದಂಡಿ ಹೋಗಿ ಮುಟ್ಟುವಂಗ ನನಗೆ ಅದು ಹಿಡಿದು ಸಿಗ್ಲಿಲ್ಲರಿ. ಇನ್ನ ಸಂಶೋಧನೆ ಒಳಗೆ ಇದ್ದೇವ ನಾವು. ನನಗೆ ಈಗ ನಾಳೆ 1 ತಾರೀಕಿಗೆ ನನಗೆ 68 ಮುಗಿತಾವ ರೀ ಸಾಹೇಬ್ರಿ. ಇನ್ನು ಒಂದು ತಿಂಗಳಿಲ್ಲ 20 ಫೆಬ್ರವರಿ ಮುಗಿತ, 1 ಬತ್ತೇರಿ. ಆದ್ರೂ ಇನ್ನ ಸಂಶೋಧನೆ ಒಳಗೆ ಇದ್ದೀನಿ ರೀ. ಇನ್ನಾದ್ರೂ ರಿಸರ್ಚ್ ಸೆಂಟರ್ ಅದ, ಕೈಯಾಗಿ 20 MS ಅಗ್ರಿದವ್ರು ಅದಾರೆ, ಸಂಶೋಧನೆ ಮಾಡ್ಕೊತಿದಾರ. ಅವ್ರದೊಂದು ಲೆಕ್ಚರರ್ ಕೇಳ್ದಿನಿ ರೀ ನಾ ಜಿತ್ತಿ ಒಳಗೆ. ಅಂದ್ರೆ ದಾಳಿಂಬ್ರ ಬಗ್ಗೆ ಒಂದು 45 ಅಲ್ಲಿ ಕರೆಸಿದ್ರು, ಒಂದು ಇದು ಕಟ್ಟಿರ್ತಾರಲ್ರಿ ಸಂಘ, ಆ ಸಂಘದ ಒಂದು ಪ್ರೋಗ್ರಾಮ್ ಇತ್ತು. ನನಗೆ ಸುದ್ದಿ ಆಯ್ತು ಇಂತಲ್ಲಿ ದಾಳಿಂಬ್ರ ಶಾಣ್ಯಾರ ನಮ್ಮ ಕಾಡು ಸಾಕೋರು ಹೇಳಿದ್ರಿ. ಅಲ್ಲಿಗೆ ಹೋದ್ನಾ ಒಂದು 45 ನಿಮಿಷ ಮರಾಠಿ ಒಳಗೆ ನಾನು ಮರಾಠಿನೂ ಬರ್ತಾವ ಹಿಂದಿನೂ ಬರ್ತಾವ ರೀ. ಅವ್ರ ಭಾಷಣ ಕೇಳ್ದೆ, ಪಕ್ಕಾ ವಿಜ್ಞಾನಿ ಇವ್ರಿ, ಇವ್ರಿಬ್ಬೇನಿ ಬಿಡಬಾರ್ದನ್ನ. ಅವ್ರು ಹೇಳಿದ್ರು ನಾವು ಜನವರು ಇದು ಹಿಂದಿ ಮತ್ತು ಮರಾಠಿ ಒಳಗೆ ಕೊಡ್ತಾರೆ ಅವರು, ಹಿಂದಿ ಇದು ಗೊತ್ತಾಯ್ತು ರೀ. ಗೊತ್ತಾಗಿ ಹಂಗೆ ಡಿಸೆಂಬರ್ದಾಗ ಅವ್ರಿಗೆ ಭೇಟಿಯಾದ ಜನವರು ಅವ್ರ ಅನುಭವ ಹೇಳ್ತಾರೆ ಪೂರ್ತಿ. ಅದ್ರ ಬಗ್ಗೆ ಗಿಡ ನೆಲ ಹೆಂಗೆ ತಯಾರು ಮಾಡೋದು ಹಿಡಿದು ಪೂರಾ ಮಾರ್ಕೆಟ್ಗೆ ಹೋಗುತ್ತಾನೆ. ಅವು ಅಭಿವೃದ್ಧಿವಂತ ಅವ್ರ ಸಂಸಾರ ಏನು ಕೀಡಿ ಕ್ರಿಮಿ ಅಣು ಜೀವಾಣುಗಳದ್ದು ಇವು ಬಯಲ ಕೂಡ್ತದೆ. ಯಾವ ಸ್ಪ್ರೇ ಮಾಡಬೇಕು, ಯಾವ್ದು ಮಾಡಬಾರ್ದು, ಇದ್ರ ಬಗ್ಗೆ ಭಾಳ ಆಳವಾಗಿ ಅಭ್ಯಾಸ ಹೇಳಿದ್ರು. ಗಿಡ ಅಂತರ ಎಷ್ಟು ಹಚ್ಚಬೇಕು, ಹವಾ ಹೆಂಗೆ ಆಡಬೇಕು, ಅದಕ್ಕೆ ಕಾಯಿ ಮಾಡಲ್ ಹೆಂಗಿರ್ಬೇಕು, ಗಿಡ ಹೆಂಗಿರ್ಬೇಕು, ಈ ಮಾಡಲ್ನು ಭಾಳ ಚಂದ ಹೇಳಿದ್ರು ಅವರು. 11 ದಿನ ಇಷ್ಟು ಮಳಿ ಎಲ್ಲ ಬಂದು ಜಾಗ ಎಲ್ಲ ಫೇಲ್ ಆದ್ರೂ ಈ ವರ್ಷ ನಾನು ಸಕ್ಸಸ್ ಆಗಿದ್ರಿ. 2.5 ಎಕರೆ ಜಮೀನ್ ತಾವ ಈಗಿಂದ ಅಂತೇಳಿ ಒಂದು ಪ್ಲಾಟ್ ಖಾಲಿ ಮಾಡಿದ್ರಿ. ಅದು ಒಂದು ತೆಗ್ಗಿನೊಳಗಿತ್ತು, ರೋಗ ಬಂದು 10 ಲಕ್ಷ ಆಗ್ಯದ ಸ್ವಲ್ಪ ಪ್ಲಾಟ್ ಅದು. ಈ ಒಂದು 50 ಲಕ್ಷ ಆಗ್ಯದ್ರಿ, ಇನ್ನೊಂದು 40-50 ಲಕ್ಷ ಅಂದಾಜ ಮಪ್ಪನ್ ತಗೊಂಡ್ರು ಮೀರಿ. ಕನಿಷ್ಠ ಈ ದಿನಕ್ಕೆ ಈ ವರ್ಷ ನನಗೆ ದಿನಕ್ಕೆ 1,000 ರೂಪಾಯಿ ಪಗಾರ ಬೀಳ್ತಾರೆ ಸಾಹೇಬ್ರೆ. ದಿನಕ್ಕೆ 10 ಸಿಗ್ಬೇಕಲ್ರಿ. ನನ್ನ ಸ್ವಂತ ಕನಿಷ್ಠ 3 ಲಕ್ಷ ರೂಪಾಯಿ ನಾ ಪಗಾರ ಡೈಲಿ ತಿಂಗಳ ತಗೋತಾರೆ ಈ ವರ್ಷ. 4 ಲಕ್ಷ ರೂಪಾಯಿ ದುಡಿಯುವಂತಹ ಒಂದು ರೈತರು ಅದಾರಂತಂದ್ರೆ ಅದು ವಿಶೇಷವಾಗಿ ದಾಳಿಂಬೆ ಹೊಲದ ಅರ್ಧ ತೆಗದ್ರಿ. 3 ಲಕ್ಷ ಹೊಲದ ಅರ್ಧ ತೆಗದ್ರಿ, ಪಾಲ್ ತೆಗದು, ಲಾಗೋಡಿ ತೆಗದು, ಬೆಳ್ಳಿಗೆ ಸಾಧ್ಯ ಅದರಿ. ಗ್ಯಾಸಿನ ಮೇಲೆ ನಾವು ಮನೆಯ ಮಂದಿಯೆಲ್ಲ 15 ಜನ ಇದ್ದೇವಲ್ಲ, ಅಡಿಗೆ ಮಾಡ್ಕೋತೀವಿ. ಮತ್ತೆ ಡೈಜೆಸ್ಟ್ ಟ್ಯಾಂಕ್ನಾಗ ಎರೆಹುಳದ ಗೊಬ್ಬರ ತೊಟ್ಟುಗಳು ಅದಾವು ಎಲ್ಲ. ಹತ್ತಿಕಾಳಿ ಇಂಡಿ ಸ್ಲರಿ ಇವು ಕೆಲವೊಂದು ಜೀವಾಣುಗಳು, ಇವ ಪ್ರಕೃತಿ ಹೆಂಗ್ ಮಾಡ್ಕೋಬೇಕು, ಆರ್ಗ್ಯಾನಿಕ್ ಕಲ್ಚರ್ ತಯಾರು ಮಾಡ್ಕೋತಾರೆ ಅವ್ರು ಹೇಳ್ಯಾರಿ ಟ್ರೈನಿಂಗ್ದಾಗೆಲ್ಲ. ಆ ರೀತಿ ಜೀವಾಣುಗಳು ಇಲ್ತ ಕಾಯಿನೂ ಸೈಜ್ ಚಲೋ ಬರ್ತದೆ, ರೋಗಗಳು ಭಾಳ ಕಂಟ್ರೋಲ್ ಆಗ್ತಾವ್ರಿ. ನಾವು ನೋಡ್ತಾ ಇದೀವಿ ಕಾಯಿಗಳು ಬಹಳ ಚಲೋ ಬೆಳೆದಾವ, ದೊಡ್ಡ ದೊಡ್ಡ ಅದಾವ. ನಾವು ನೋಡ್ರಿ, ನಾವು ಮೊದಲೇ ಹೇಳೋದು ಅಹಮದಾಬಾದ್ ನಾಗ್ಪುರ್ ಕಾನ್ಪುರ್ ತನ ನಾ ಇಲ್ಲಿ ಲೋಡ್ ಮಾಡ್ಕೊಂಡು ಹೋಗಿ ಮಾರ್ಕೊಟ್ ಮನಸ್ತಿಯಾಗಿ ಅಲ್ಲಿ ಒಟ್ಟ ಕಾಯಿನಿಲ್ಲ ಆ ಏರಿಯಾದಾಗ. ಅಲ್ಲಿ ಮಾರ್ಕೆಟ್ ಭಾಳ ಚಲೋ ಅದ ರೀ. ಅಂದು ನನಗೆ ಮ್ಯಾಲಿನ ಪ್ಲಾಟ್ 7 ರೀ ಅದ, ಸೈಜ್ ಚಲೋ ಇತ್ತು ಅದು. ಅದು ಒಂದು 42 ಲಕ್ಷ ಇತ್ತು. ಇದು ಏನದ ಮನಿ ತೆಳಗಿನ ಪ್ಲಾಟ್ ಏನದ 82, ಅದು ಈ ರೀತಿ ನನಗೆ ಉತ್ಪನ್ನ ಬಂದದ್ರಿ. ಗರಿಷ್ಠ ಎಲ್ಲಿ ತನಕ ಹೋಗ್ತದ ರೇಟು? ರೇಟ್ ಗರಿಷ್ಠ ತೀರ ಮಾಲಿಲ್ಲ, ಇನ್ನು ನಾನು 2 ಪ್ಲಾಟ್ ಅದಾವ, ಇನ್ನು ರೇಟ್ ಜಾಸ್ತಿ ಆಗ್ಬಹುದು ರೀ, ಜಾಸ್ತಿ ಆಗ್ಬಹುದು. ನೀವೇನಾದ್ರೂ ಅದೇ ಟೈಮಿಗೆ ಬರುವಂತದ್ದು ಏನಾದರೂ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರಿ? ಅದು ಭಾಳ ಮುಖ್ಯ ಅದ್ರಿ. ಮಾರ್ಕೆಟ್ ನಾವು ಕಚ್ಚು ಮಾರ್ಕೆಟ್ ಹೋಗ್ಬೇಕು. ಮಾರ್ಕೆಟ್ಗೆ ರೇಟ್ ಯಾವಾಗ ಸಿಗ್ತದೆ ನಮಗೆ? ಈಗ ಮಾವಿನ ಹಣ್ಣು ಸಂತರ ಇವೆಲ್ಲ ಬಂದಾಗ ನಾವು ಮಾರ್ಕೆಟ್ಗೆ ಹೋಗೋದಿಲ್ಲ, ಹೌದಲ್ರಿ? ಮೇ ಜೂನ್ದಾಗ ನಾವು ಮಾರ್ಕೆಟ್ಗೆ ಹೋಗೋದಿಲ್ಲ. ನಾವು ಯಾಕಡೆ ಹೋದ್ರೆ ಮೀರಿ ಮಾರ್ಚ್ ಎಂಡ ಅಥವಾ April 15 ಇರ್ತದೆ ರೀ. ಡಿಸೆಂಬರ್ ನವಂಬರ್ ಥಂಡ್ ಇರ್ತದೆ, ಥಂಡಿಯಾಗ ಮಾರ್ಕೆಟ್ಗೆ ಹೋದ್ರು ರೊಕ್ಕ ಬರಲ್ಲ. ಅದಕ್ಕೆ ಇವು ತಪ್ಪಿಸ್ಕೊಂಡು ಉಳಿದ ಹೇಳಾಗ ನಾವು ಮಾರ್ಕೆಟ್ಗೆ ಹೋಗಿದ್ರಿ. ಇನ್ನಿತರ ಹಣ್ಣುಗಳು ಇರ್ಲಾರ್ದಾಗ ನಾವು ಮಾರ್ಕೆಟ್ಗೆ ಹೋದೇವು, ದುಡ್ಡು ಸಿಗುತ್ತದೆ. ಮತ್ತು ಹೈರಾಣ ಭಾಳ ಆಗ್ತದೆ ರೀ, ಯಾಕೆ ಔಷಧಗಳು ಭಾಳ ತಿಂತಾವೆ. ಮಳೆಗೆ ಹಿಡಿಬೇಕು, ಮಳೆಗೆ ಯಾರು ಒಂದು ಹಿಡಿದು ಒಂದು ತ್ರಾಸ ಆಗಲ್ಲ. ಯಾಕೆ ಔಷಧಗಳು ಮತ್ತು ನಮ್ಮ ಸ್ಪ್ರೇ ಯೂನಿಟ್ ಅದ ರೀ, ಡ್ರ್ಯಾಗನ್ ಮಗ ಏನದ 3 ತಾಸು. ನಿಮ್ಮ ಪ್ರಕಾರ ಈ ದಾಳಿಂಬೆಯನ್ನು ಬೆಳೆಯೋದು, ಅದನ್ನು ನಿರ್ವಹಣೆ ಮಾಡೋದು, ಅದನ್ನು ಕಾಳಜಿ ಮಾಡೋದು ಭಾಳ ಕಷ್ಟದನು ಅಥವಾ ಏನು ಆರಾಮಾಗಿ ಮಾಡ್ಬೋದು? ಒಂದು ಸ್ವಲ್ಪ ಅದರೊಳಗೆ ಒಳ ಹೊಕ್ಕರ ಸಾಹೇಬ್ರ, ಅದ್ರ ಬಗ್ಗೆ ಜ್ಞಾನ ಇತ್ತು ಅಂತ ಸಹಜ ಮಾಡಬಹುದು. ಈಗ 68 ವರ್ಷ ನಾನು ಮಾಡ್ತೀನಿ ಅಂತಂದ್ರೆ ನೀರು ನಾ ಬಿಡ್ತೀನಿ ರೀ. ನೀರು ಎಷ್ಟು 3-4 ಮಂದಿ ಆಳುಗಳು ಇರ್ತಾರೆ, ಮ್ಯಾಲಿನ ಕೆಲಸ ಮಾಡ್ತಾರೆ ಅವರು. ಆ ನೀರು ಬಿಡೋದು, ಗೊಬ್ಬರ ಬಿಡೋದು, ಇವೇನು ನಾವು ಮಾಡ್ತೀವಿ ಇವೆಲ್ಲ ನಾವು ಮಾಡಿ ಮೊದಲೇ ನೆಟ್ಟು ಹೋಗಿ ಬಂದದ ಏನು ಸುದ್ದಿ ಏನೂ ಗೊತ್ತಿರಲ್ಲ. ಇದಕ್ಕೆ ಹೆಚ್ಚಕಮ್ಮ ನೀರು ಒಂದು ನಡೆಯಂಗಿಲ್ಲ ದಾಳಿಂಬೆಗೆ. ಲಿಮಿಟೆಡ್ ನೀರು ಜರ್ಕರ್ತ ವೃದ್ಧಿ ಹೆಚ್ಚು ಅಂತ ವರ್ಗಾವಿದ್ದಾಕರ ಪೂರ್ತಿ ತಂಪಾಯ್ತು, ನೀರು ಜಾಸ್ತಿ ಆಯ್ತು ಅಂದ್ರೆ ಜೀವಾಣುಗಳು ಸಾಯ್ತಾವ. ಅದಕ್ಕೆ ಅದರ ಮೇಲೆ ನಾವು ಮತ್ತೆ ಈಗ ಗೋರೆ ಸಾಹೇಬರು ನಮಗೆಲ್ಲ ಅದ್ರ ಬಗ್ಗೆ ಟೆಕ್ನಿಕಲ್ ಹೇಳ್ಕೊಟ್ರೆ ಆ ಟೈಪ್ ಮಾಡ್ಕೋತೀವ್ರಿ. ನಾವು ಹೊರಗೆ ಕಳಿಸುವಂತದ್ದು ಏನಾದರೂ ವಿಚಾರ ಎಂದಾದರೂ ಮಾಡಿರಿ? ಮಾಡಿರಿ, ಕೊಟ್ಟಿದ್ದೀವ್ರಿ ಸರ್. ಹೊರಗೆ ನಾವು ಡೈರೆಕ್ಟ್ ಕೊಡ್ಲಾಕಾಗಲ್ಲ, ಆ ಏಜೆಂಟ್ರು ಬರ್ತಾರೆ ಯುರೋಪ್ ಎಕ್ಸ್ಪೋರ್ಟ್ದವರು. ನಾವು ರೆಸಿಡ್ಯೂ ಫ್ರೀ ಮಾಲ್ ತೆಗಿತೇವೆ ರೀ, ರಾಸಾಯನಿಕ ಸ್ವಲ್ಪ ಪ್ರಮಾಣ ಕಾಯಿ ಅಂತ. ಯಾಕಂದ್ರೆ ನಾವು ಜರ್ಸಿ ದನ ಕಟ್ಟಿ ಜವಾರಿ ದನಕ್ಕೆ ಹೋಗೋದ ಟಿಮೆ ಹೋಗೋದ್ರೆ ಅದು ಹಿಂಡಂಗಿಲ್ಲ ರೀ. ರಾಸಾಯನಿಕ ಗೊಬ್ಬರ ಲಿಕ್ವಿಡ್ ಸೊಸೊಪ್ ಕುಡ್ತೇವೆ ರೀ, ಸೈಜ್ ಬರ್ತದೆ. ಆ ರೀತಿ ಮಾಡ್ಕೊಂಡು ನಾವು ಎಕ್ಸ್ಪೋರ್ಟ್ ಮಾಲ್ ಹೋಯ್ತಂದ್ರೆ ಇಲ್ಲಿ ಲೋಕಲ್ ಬಜಾರ್ಗಿಂತ ಒಂದು 30 ರೂಪಾಯಿ ನಮಗೆ ಜಾಸ್ತಿ ಬರ್ತದೆ ರೇಟ. ಅಂದ್ರೆ ಅವ್ರ ಜೋಡಿ ಮಾತಾಡಿ ಏನಾದ್ರೂ ಒಪ್ಪಂದ ಮಾಡ್ಕೊಂಡಿದ್ರಿ, ಮುಂದಿನ ದಿನಗಳಲ್ಲಿ ಸಹಿತ ನಾವು ರೆಗ್ಯುಲರ್ ಆಗಿ ಕಳಿಸ್ತೀವಿ ಅಂತ ಹೇಳಿ? ಹೌದು, ಬಂದಿತ್ತು ಅಂದ್ರೆ ತಾವು ತೋಡು ಬರ್ತಾರೆ ಅವ್ರು, ಬಣ್ಣ ಬಂದು ಹಣ್ಣುಗಳು ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ಬಂದು ಖರೀದಿ ಮಾಡ್ತಾರೆ. ಈಗ ನೀವು ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ, ಹೊರಗೆ ಕೂಡ ಮಾರಾಟ ಮಾಡುವಂತದ್ದು ಈಗ ಹೇಳಿದ್ರಿ, ಪೇಮೆಂಟ್ ಹೆಂಗ್ ಅದ? ಎಲ್ಲೂ ನಿಮಗೆ ತೊಂದರೆ ಆದಂತಹದ್ದು ಅಥವಾ ಬರಬೇಕಾಗಿರುವಂತಹದ್ದು ಹಿಂಗೇನಾದ್ರೂ ಸಮಸ್ಯೆಗಳು ಆಗ್ತಾವ? ಏನು ಇಲ್ಲ ರೀ, ಪೇಮೆಂಟ್ ಬಗ್ಗೆ ಏನು ಇಲ್ಲ ರೀ. ಇದು ಇವಟ್ಟಿದ್ರಿ, ರೇಟ್ ಜಾಸ್ತಿ ಆಯ್ತಂದ್ರೆ ಅವರೆಲ್ಲ ಫೋನ್ ಹಚ್ತಾರ್ರಿ, ಯಾವ್ರಿ ಇದ್ರು ಕಳಿಸ್ರಿ, ಬೇಡ ನಿಮ್ಮ ಇದ್ರು ತೊಗೊಂಡು ಬರ್ರಿ ಅಂತ. ಮತ್ತೆ ಈ ವರ್ಷ ನಮ್ಗೇನ ಪುಣೆ ಮಾರ್ಕೆಟ್ ನಮ್ಗೆ ಗುರ್ತಿಲ್ಲ ರೀ, ಕೆಡಿ ಚೌಧರಿ ಅಂತೇಳಿ. ಈ ಸಾರಿ ಮಾರ್ಕೆಟಲ್ಲಿ 2 ವರ್ಷ ಆಯ್ತು ಭಾಳ ಚಲೋ ನಡೆದ್ರಣ, ಒಂದ್ಸಲ ಒಂದು ತೊಡೆ ನೋಡಿರ್ಬೇಕಂತ ಹೋಯ್ದು. ಫಸ್ಟ್ ಕ್ಲಾಸ್ ರೇಟ್ ಬಿತ್ತರಿ, ಬೆಂಗಳೂರು ಹಳೆಗೆ 800-900 ಮಾರ್ತಿತ್ತು, ಅಲ್ಲಿ ಮತ್ತೆ ಇಲ್ಲಿ ಬೆಂಗಳೂರು ಮಾರ್ತಿತ್ತು, ಅಲ್ಲಿ 150 ಬಿದ್ದದ್ರಿ. ಅಂದ್ರೆ ಅಲ್ಲಿ ಕೆಲವೊಬ್ರು ರೈತರು ಏನಿರ್ತಾರೆ ವ್ಯಾಪಾರಿಗರು, ಈ ಗೋವಾ ಮುಂಬೈ ಪುಣೆ ಏನದ ಸೂಪರ್ ಮಾರ್ಕೆಟ್ ಕಳಿಸುವಂತ ರೈತರು ಅದಾರಿ. ಆ ಭಾಗದಾಗ ಮಾಲ್ ಚಲೋ ಇದ್ದಿತ್ತಲ್ಲ ಈ ಸಲ, ಯಾಕಂದ್ರೆ ಮಳೆ ಬಂದು ಅದಕ್ಕೆ ಸೂಪರ್ ಮಾರ್ಕೆಟ್ ತೊಗೊಂಡು ಬನ್ನಿ ನಾವು ಹೋಯ್ತೀವಿ ಇಲ್ಲಿಂದ ಇಲ್ಲಿ ಖರೀದಿ ಮಾಡ್ಕೊಂಡು ಅಂತೇಳಿ ವ್ಯಾಪಾರಿಗಾರ ಹೇಳಿದ್ರಿ ಅವರು. ಏನು ರೀ ಮಂಗಳವಾರ ಸೊಕ್ಕಿ ರೇಟ್ ಚಲೋ ಸಿಕ್ಕದ್ರಿ ಸಾಹೇಬ್ರು ನಾವು. ಹಾಂ ರೀ, ತಮ್ಮ ಶಾಲೆ ಎಲ್ಲಿ ತನಕ ಆಗ್ಯದ? ನಂದು ಅವಾಗ 70 ಪಿ ಯು ಸಿ ಕಲಿತೀನಿ ರೀ, ಅಂಜುಮನ್ ಕಾಲೇಜ್ ಅದು ಬಿಜಾಪುರ. ಹಾಂ ರೀ, ಅದ್ರ ಮುಂದೆ ಅನುಭವನೇ ನಿಮ್ಮ ಪಾಠಶಾಲೆ ಆಯಿತು? ಅನುಭವ ಅಂದ್ರೆ ನಾವು ವಿಜ್ಞಾನಿಗಳ ಜೋಡಿನೇ ಹೆಚ್ಚಿನ ಹೆಚ್ಚು ಕಾಂಟ್ಯಾಕ್ಟ್ ಇದ್ದಾರೆ. ನಮ್ಮ ಸೋಮಶೇಖರ್ ಸರ್ ಮರು ಎಲ್ಲ ವಿಜ್ಞಾನಿಗಳ ಜೋಡಿ ಅಹಮದ್ನಗರ ಹಿಡಿದು ರಾವ್ರಿ ವಿದ್ಯಾಪೀಠ ಹಿಡಿದು ನನಗೆ ಯಾವುದೇ ಪ್ರಾಬ್ಲಮ್ ಅಂದರೂ ಎರಡೂರು ಇದ್ದರೂ ನಾವು ಹೋಗ್ತಿದ್ದೀನಿ ರೀ, ಅಲ್ಲಿ ಕಲ್ಕೊಂಡು ಬರ್ತಿದ್ದೆ. ನಂದು ನನ್ನ ಆಸಕ್ತಿ ನೋಡಿ ಅಲ್ಲಿ ವಿಜ್ಞಾನಿಗಳು ಅಹಮದ್ನಗರ ರಾವ್ರಿ ವಿದ್ಯಾಪೀಠ ನೋಡು, ನಿಂದು ಆಸಕ್ತಿ ನೋಡಿದ್ರೆ ನಮಗೆ ಭಾಳ ಹೊರಪ ಇಂತ ಇಟ್ಟಿಟ್ಟು ಆಳವಾದ ವಿಷಯಗಳನ್ನ ಕೇಳ್ತಿ ಅಂದ್ರೆ ನೀ ಅಭ್ಯಾಸ ಮಾಡ್ಲಿಕ್ಕತ್ತಿದ್ದಿ ನಮ್ಗೆ ಹಿಗ್ ಭಾಳ, ಸ್ವಲ್ಪ ಇದ್ರೆ ನೀ ಬರಬಾಡ ಇಲ್ಲಿಗೆ. ರಾತ್ರಿ ಎಂಟ್ರ ನಂತರ ಫೋನ್ ಹಚ್ಚು, ಫೋನ್ನಾಗ ನಮ್ಗೆ ಕೇಳ್ಕೊತು ಅಡ್ಡಿಲ್ಲ. ಈಗ ನೇರವಾಗಿ ನಾವು ಹಣ್ಣನ್ನು ಮಾರೋದ್ರಿಂದ ಒಂದು ರೇಟ್ ಬರ್ತದೆ ನಮಗೆ, ಅದನ್ನೇ ಸಂಸ್ಕರಣೆ ಮಾಡಿ ಅದಕ್ಕೆ ಒಂದು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ ಅದರದೇ ಒಂದು ರೇಟ್ ಬೇರೆ ಬರ್ತದೆ ನಮಗೆ. ಈಗಂತೂ ಹೇಳಿ ಹೇಳ್ತಾ ಇದೀವಿ ಆ ವೈನ್ ಪಾರ್ಕ್ಗಳು ಸಹಿತ ಬಂದಾವ, ಇದ್ರ ಬಗ್ಗೆ ಏನಾದರೂ ನೀವು ವಿಚಾರ ಮಾಡಿರಿ? ವೈನ್ ಪಾರ್ಕಿಗೆ ಹೋಗಬೇಕು, ಅಲ್ಲಿ ಕೊಡಬೇಕು. ಜಿಲ್ಲಾ ಮಟ್ಟದಾಗ ನಮ್ಮ ಆತ್ಮದವರು ಹಂಗೆ ಮೀಟಿಂಗ್ ಕರೀತಾರೆ, ಹೋಗ್ತೇವೆ ಅದ್ರ ಬಗ್ಗೆ ಹಂಗೆ ಮಾಡ್ಬೇಕಂತೇಳಿ ಹಂಗೆ ಅದ್ರ ಇದು ನಡೆದ ರೀ. ಹ್ಞೂ ರೀ, ನೀವೆಲ್ಲ ಬೆಳೆಗಾರರೆಲ್ಲ ಕೂಡಿ, ದಾಳಿಂಬೆ ಬೆಳೆಗಾರರೆಲ್ಲ ಕೂಡಿ ಒಂದು ಕೆಲಸ ಮಾಡ್ಬೋದಲ್ಲ? ಮಾಡ್ಬೋದು ರೀ ಸರ್. ಅಷ್ಟ ಇನ್ನೊಂದು ಏನಿರ್ತದೆ ರೀ, ನಾ ನೇರವಾಗಿ ಇದು ಇಷ್ಟು ಖರ್ಚು ಮಾಡಿದ್ರೆ ಇಟ್ಟು ಬೆಳಿತೀನೋ ಅನ್ನೋ ಹಿಮ್ಮತ್ ಯಾರು ರೈತರು ಅಂತಕ್ಕೂ ಇಲ್ರಿ, ಉಳ್ದವ್ರಿ. ಅದಕ್ಕೆ ಅಭ್ಯಾಸ ಮಾಡಂಗಿಲ್ಲ ಅವರು, ಅಭ್ಯಾಸ ಬಲ ಇಲ್ಲ, ಈ ವಿಚಾರ ಆಗಂಗಿಲ್ಲ. ಮೊದಲು ಬೆಳೆದೇ ಬರುವುದಿಲ್ಲ ಅಂದಾಗ ರೀ ವಿಚಾರ ಹೆಂಗೆ ಬರ್ತದೆ ರೀ? ಮತ್ತು ಹವಾಮಾನ ಚಲೋ ಇದ್ದಾಗ ಹೆಚ್ಚಿದ್ರೆ ಹುಚ್ಚಿ ಅಡಿಗೆ ಮಾಡ್ತದತ್ತ, ಹವಾಮಾನ ಚಲೋ ಇದ್ದಾಗ ಜಗಾನೆ ಬೆಳೆದಿರ್ತದೆ ಭಾಳ ಶಾಣ್ಯಾರು ಅನ್ಸ್ಕೋತಾರೆ. ಹವಾಮಾನ 2 ವರ್ಷ ಆಯ್ತು ಸುಮಾರು ಆದವ್ರಿ ಸಾಹೇಬ್ರ, ಪರಿಸ್ಥಿತಿ ಇಲ್ಲಿಗೆ ಬಂದ ದಾಳಿಂಬ್ರದವ್ರು ಹಾಕೋದು ಲಾಗೋಡಿ ಬರ್ಲಾಗ ಏರಿಯಾ ಹೆಚ್ಚಿರ್ಬೇಕು, ಏರಿಯಾ ಹೆಚ್ಚದ್ರಿ ಅವ್ರು ಯಾರೂ ಇಲ್ರಿ. ಆ ಅಭ್ಯಾಸ ಮಾಡ್ಕೊಂಡು ಬಿಟ್ರೆ ಲಾಭ ಸಿಗ್ತದೆ. ಒಂದು 2 ವರ್ಷ ಕೊರೋನಾ ಭಾಳ ಸಮಸ್ಯೆ ಕೊಡ್ತು, ಈ ಟೈಮ್ನೊಳಗೆ ನೀವು ಭಾಳಷ್ಟು ಸವಾಲುಗಳನ್ನು ಎದುರಿಸಿರಬೇಕು. ಕರೋನಾ ನಮ್ಗೇನಾಗೇ ಇಲ್ಲ ರೀ, ಕರೋನಾ ಮಾರ್ಕೆಟ್ ಇದ್ದಾಗ ನಾವು ಹಂಗೆ ಚಾಲುತ್ತೀವಿ. ಬೆಂಗಳೂರು ಹೋಗ್ತಿದ್ದೇವೆ, ಅವೇ ಉಣ್ಕೋತ ಬರ್ತಿದ್ದೇವ್ರು ನಾವು, ಇಲ್ಲಿ ಚಾ ಕುಡಿತಿದ್ಲ ಇಲ್ಲಿದೆ 5-6 ಲೀಟರ್ ನೀರು ಹೋಯ್ತಿದ್ದೇವ್ ರೀ. ನಾವು ಇಲ್ಲಿ ಬೆಂಗಳೂರು ಮಾರ್ಕೆಟ್ನು ಮಾಡಿನೇ ರೀ ನಾ, ಮತ್ತೆ ಪುಣೆ ಮಾರ್ಕೆಟ್ ಮಾಡಿದೆ, ಸೋಲಾಪುರ ಮಾರ್ಕೆಟ್ ಮಾಡ್ತಿದ್ದೆ. ನಾ 2 ವರ್ಷ ಆಯ್ತು ನಮ್ಮ ಮೊದಲು ಯಾರು ಸಂಪರ್ಕ ಮಾಡೋದಿಲ್ಲ, ಇಟ್ಟೆ ದೂರ ನಿಂದ್ರದು, ಮಾಸ್ಕ್ ಹಾಕೊಳ್ಳೋದು, ದೂರ ನಿಂದ್ರದು, ಸ್ಯಾನಿಟೈಸರ್ ಬಾಟ್ಲು ಒಂದು ಎಲ್ಲಿಯಾರು ಕೈ ಮುಟ್ಟಿದೆವು ಮಾಡಿದೆವು, ಬಸ್ ಸಿಟಿ ಬಸ್ನಾಗ ಸ್ಯಾನಿಟೈಸರ್ ಹೊಡ್ಕೊಂಡು ಮನೆಗೆ ಬರ್ತಿದ್ದೇವ್ರಿ ನಾವು. ಬಂದಿಲ್ಲಿ ಹೊರಗೆ ಅರಿವಿ ಕಾಳದಿಟ್ಟು ಜಳಕ ಮಾಡಿ ನಮ್ಮ ಮನೆಗೆ ಹೋಗ್ತಿದ್ದೇವ್ರಿ ತೋಯಿಸಿ, ಈ ರೀತಿ ಮಾಡಿದೇವ್ರಿ ನಾವು. ಈಗ ನೋಡ್ರಿ, ತಾವು ಸಾವಯವದೊಳಗೆ ಒಂದ್ ಸ್ವಲ್ಪ ರೇಟ್ ಹೆಚ್ಚಿಗೆ ಬರುವಂತಹದ್ದು ಏನಾದ್ರು ಆಗ್ಯದನ? ನಾವು ಕ್ವಾಲಿಟಿ ಕ್ವಾಂಟಿಟಿ ತಂದೇವ ಅಂದ್ರೆ ರೇಟ್ ಹೆಚ್ಚಿಗೆ ಅಂತ ಬಂದೇ ಬರ್ತದೆ ರೀ. ನಾವು ಯಾರು ಕೇಳು ಹರ್ಕತಿ ಇಲ್ರಿ, ದಾಳಿಂಬ್ರಿಕಾಯಿ ನೋಡಿ ಮಾರ್ತಾರೆ, ನಾನು ಶಿವಾಗಿ ನೋಡಿ ಯಾರು ತೊಗೊಳಲ್ರಿ ಸಾಹೇಬ್ರ. ಆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಅಂದ್ರೆ ನಾವು ಸಾವಯವದೊಳಗಿನ ಹಣ್ಣು ರುಚಿ ಭಾಳ ಇರ್ತದೆ, ರುಚಿ ಕಡೆ ಎಂದು ಎಂತರ್ತಾನ ಮಾತು ಕೇಳ್ತಾರೆ ಈಗ ಏನಾದ್ರು ಎಂದು ಬರ್ತೀನಿ ಮಾತು ಮಾರ್ಕೆಟ್ಗೆ ಅಂತ. ಹಾಂ ಕೇಳ್ತಾರ್ರಿ, ಅವ್ರ ಮೇಲೆ ಅದಾವು ಬೆಡ್ ಸಿಸ್ಟಮ್ ಮಾಡಿದೆ, ಭಾಳ ಉತ್ಕೃಷ್ಟ ನಿಂಬೆ ಕಾಯಿ ಬೆಳಿತೀರಿ ಕುಡಿರ್ತೀವ ನಾವು. ಹಾಯ್ಲಿಕ್ಕೆ ನಿಂಬೆಕಾಯಿ ಹಾಯ್ಲಿಕ್ಕೆ ಬರಂಗಿಲ್ಲ, ಒಂದ್ರ ಮೇಲೆ ಒಂದು ಅಡ ತಿಡ ಬಿದ್ದಿರ್ತಾವ, ಒಳಗೆ ಹೋಗಲಿಕ್ಕೆ ಸಹಿತ ಬರಲ್ಲ. ಅಲ್ಲಿ ಕಾಚ ಹಂಗೆ ಕಾಡ್ತಾರೋ ನಿಂಬೆಕಾಯಿ ಹಂಗೆ ಆಯ್ತಾರು ನಮ್ಗೆ ಗೊತ್ತಾಗಲ್ಲ. ನಾನು ಡ್ರಿಪ್ಪಿನ ಮೇಲೆ ಅವ ಡಬಲ್ ಲೈನ್ ಡ್ರಿಪ್ ಲೈನ್ ಅವ್ರಿ ಎಲ್ಲ ಎಡ್ಡು, ಯಾಕಂದ್ರೆ ಗಾಳಿ ಬಿಸಿಲು ಆಡ್ತಂದ್ರೆ ಕಾಯಿ ಎಲ್ಲ ಕಡೆ ಒಳಗೆ ಸಲ್ಲ ಹೆಂಗಿಲ್ಲ ಗಿಡ. ಏನು ರೀ ಮತ್ತೆ ಮಂದಿ ಎಲ್ಲ ಏನು ಮಾಡ್ತಾರೆ, ಒಳಗೆಲ್ಲ ಕೊಂಪೆ ಪಳ್ಳು ಇರ್ತದೆ, ಹೊರಗೆ ತುದಿಗಾಯಿ ತುದಿಗಾಯಿ ನಿಂಬಿಕಾಯಿ ಆತಾವ. ನಮ್ಮ ಹಂಗಿಲ್ಲ ರೀ ಸಾಹೇಬ್ರ, ಒಳಗನೇ ಒಳಗೆ ಕಾಯಿ ಹೂವು ಕಾಯಿನೇ ಆಗಂಗಿಲ್ಲ. ಆದ್ರೆ ಜನರಿಗೆ ಅದ್ರ ಜ್ಞಾನ ಇಲ್ಲ, ಮತ್ತೆ ಹಿಂಗಾಗಿ ಅವರು ಕೊಂಪೆ ಹಂಗೆ ಮಾಡ್ಕೊಂಡು ಕೂತಿರ್ತಾರೆ. ನಿಂಬೆ ಗಿಡ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತೇಳಿ ನಿಂಬೆಯನ್ನ ಆಯ್ಕೆ ಮಾಡುವಂತದ್ದು, ಅದ್ರದ್ದು ಏನಾದರೂ ವಿಶೇಷವಾಗಿ ನಿಮಗೆ? ಆದ್ರೆ ಇನ್ನುವರೆಗೆ ಅದ್ರ ಸೌಲಭ್ಯ ಪೌಲಭ್ಯ ಮತ್ತೆ ಇನ್ನೊಂದೇನಿರ್ತದೆ, ನಾವು ದಮ ನಾ ಇಲ್ಲೇ ಹೊಲದಾಗ ತಿರುಗಾಡದ್ರೆ ನನ್ನ ಕಂಡಬಡಿ ತುಟ್ಟಿ ಆಗ್ತದ್ರಿ, ಯಾರು ಸುಕ್ಕುಡು ಸಬ್ಸಿಡಿ ಅಟ್ಟು ಮಾತಿಟ್ಟು ಅಂತ ವಿಚಾರಕ್ಕೆ ನಾವು ಹೋಗೋದೇ ಇಲ್ರಿ ಸರ್. ನನ್ನ ಹೊಲದಾಗೆ ನನಗೆ ಉತ್ಪನ್ನ ರಗಡದ, ನಾ ಇಲ್ಲೇ ನನ್ನ ವೇಸ್ಟ್ ಟೈಮ್ ನನಗೆ ಆಗಿ ಬರಲ್ಲ ರೀ. ನಾನು ಹೊಲದಿನ ಕೆಲಸ ಭಾಳ ಇರ್ತದ್ರಿ, ನಾ ಇಲ್ಲೇ ಮಾಡ್ಕೋತಿರ್ತೆ. ಅಂದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ಲಿಂಬಿಯ ಏನು ಉತ್ಪಾದನೆಗಳದಾವಲ್ಲ, ಲಿಂಬಿ ಸಾಕಷ್ಟು ಸುಮಾರು ಉತ್ಪನ್ನಗಳದಾವ, ಅವುಗಳನ್ನು ಮಾಡೋದಕ್ಕೆ ಅವಕಾಶಗಳದಾವ, ಇದ್ರ ಬಗ್ಗೆ ಏನಾದರೂ ನೀವು ವಿಚಾರ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ಅಂದ್ರೆ ಪಾಟೀಲ ಅವರು ನಾವು ಮತ್ತೆ ಅದೇನು ಮಾಡ್ತೇವೆ ತಂದಾರೆ ಇಂಡಿಯಾಗ ಹಂಗೆ ಚರ್ಚೆ ಮಾಡ್ತೀವ್ರಿ ಅದ್ರ ಬಗ್ಗೆ, ಮತ್ತೆ ಏನ್ ಮಾಡ್ತಾರೆ ಏನ್ ಸುದ್ದಿ ನೋಡೋಣ್ರಿ ಎಲ್ಲಿ ಬರ್ತದೆ. ಈಗ ನಿಮ್ಮ ಒಂದು ತೋಟವನ್ನು ನೋಡಿ, ವಿಶೇಷವಾಗಿ ಯುವ ರೈತರು ಬಂದಂತಹದ್ದು ಏನಾದರೂ ಉದಾಹರಣೆಗಳು? ದಿನ ಕನಿಷ್ಠ ಅಂದ್ರೆ 4-5 ಜನ ಬರ್ತಾರೆ ಸಾಹೇಬ್ರೆ, ಮೋಟರ್ ಸೈಕಲ್ ಬರ್ತಾರೆ, ದೂರ ಹಿಡಿದು ಬರ್ತಾರೆ, ಮಹಾರಾಷ್ಟ್ರ ಹಿಡಿದು ಬರ್ತಾರೆ, ಮಹಾರಾಷ್ಟ್ರದವ್ರು ಬರ್ತಾರೆ. ನಾನು ಡೈಜೆಸ್ಟ್ ಟ್ಯಾಂಕ್ ಎಲ್ಲ ಆಟೋಮೆಟಿಕ್ ಪ್ಲಾಟಿಗೆ ಹೋಗುವಂಥ ವ್ಯವಸ್ಥೆ ಅದ ರೀ, ಫಿಲ್ಟರ್ ಆಗಿ, ಮತ್ತೆ ಅವೆಲ್ಲ ನೋಡ್ಲಿಕ್ಕೆ ಡೈಲಿ ಬರ್ತಾರೆ ಕರೆ. ಆದ್ರೆ ನಾ 30 ವರ್ಷ 20 ವರ್ಷ ಆಯ್ತು ಡೈಜೆಸ್ಟ್ ಟ್ಯಾಂಕ್ ಅದೆಲ್ಲ ಮಾಡಿ, ದಿನ ಏನು ಇಲ್ಲಂದ್ರು ಒಬ್ರು ಇಬ್ಬರು ಅಂತರೂ ಬಂದಿರ್ತಾರೆ. ಮತ್ತೆ ಒಳಗೊಂದು ಕಾರ್ ತೊಗೊಂಡು ಇಲ್ಲಿ ನೋಡೋಗಿ ಮಾಡಿದವ್ರಿಗೆ ನಾವು ಒಬ್ರಿಗೆ ನೋಡೇ ಇಲ್ಲ. ಒಬ್ರು ಮಾಡಿಲ್ಲ, ನಾವು ಮಾಡಿದೇವ್ರಿ, ನಿಮ್ ನೋಡಿ ಬಂದು ಹಿಂಗೆ ಬೆಳೆದಿದ್ದೇವೆ ಅನ್ನೋರಿಲ್ಲ. ಆದ್ರೆ ನಾ 2.5 ಲಕ್ಷ ರೂಪಾಯಿ ತಿಪ್ಪಿ ಕುಣಿಗೆ ಖರ್ಚು ಮಾಡೀನಿ ರೀ ಡೈಜೆಸ್ಟ್ ಟ್ಯಾಂಕ್ ಮಾಡ್ಲಕ್ಕೆ. ಆದ್ರೆ ಒಂದೇ ವರ್ಷನಾಗೆ ಅವೆಲ್ಲ ಬಂದ್ಬಿಟ್ಟು ನಾನು ಅಷ್ಟು ಇಳುವರಿ ತೊಗೊಂಡ್ರೆ ಅವ್ರ ಉತ್ಪನ್ನ ತೊಗೊಂಡ್ಬಿಟ್ನ. ಈಗ ಹೊಂಡ್ ಮಾಡಿದ್ರೆ ಅದು ಉತ್ಪನ್ನ ಅದೇ ವರ್ಷ ತೊಗೊಂಡ ಕಡಿ ಒಂದ್ ವರ್ಷ ದುಸ್ಕಳ್ಬೇಕ್ರಿ, ಕೆನಾಲ್ಕೂ ನೀರು ಬರ್ಲಿಲ್ಲ. ಟ್ರಕ್ ತಂದ್ರಿ ನಾ, ಟ್ರಕ್ ಅಲ್ಲಿ ನಿಂತದಲ್ರಿ. ಟ್ರಕ್ ಅಟ್ಯಾಕ್ ಮಾತಾಡಬೇಕು ಅಂತಂದ್ರೆ ನಿಮ್ ನಂಬರ್ ಕೊಡ್ತೀರಿ? ಕೊಡ್ತೀನಲ್ರಿ ಸರ್, 9380288 7. ಅಲ್ಲಿ ಬರ್ಕೊಳ್ಬಹುದು, ಹೇಳ್ತೀನಿ ನಾನು, 9380248887. ಈ ನಂಬರ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ಶಿವಯೋಗಿ ಬಿರಾದಾರ್ ಅವರೇ, ಮಾತುಗಳನ್ನ ತಮ್ಮ ಅನುಭವದ ಮೂಲಕ ತಿಳಿಸಿಕೊಟ್ಟಿದ್ದೀರಿ. ಇನ್ನೊಂದು ಮಾತು, ಇವಮ್ಮ ರೇಡಿಯೋ ಕೇಂದ್ರದವರೇ ಬಂದಿದ್ದೀರಿ ಇಲ್ಲಿ, ರೈತ ಆತ್ಮಹತ್ಯೆ ಮಾಡ್ಕೋತಾನ, ಇದ್ರ ಬಗ್ಗೆ ರೈತರು ಅಲ್ಲ ಅಂದ್ನ. ಯಾಕಂದ್ರೆ ಸಾಲ ತಗೊಂಡಿಕೇರಿ ಅದ್ರ ಸದುಪಯೋಗ ಮಾಡ್ಕೊಳ್ಳೋರಿ, ದುರುಪಯೋಗ ಮಾಡ್ಕೊಂಡ್ರೆ ಮತ್ತೆ ಆತ್ಮಕೊಂಡ್ರೆ ಭೂಮಿ ತಾಯಿ ಮೋಸ ಮಾಡಂಗಿಲ್ರಿ, ಉತ್ಪನ್ನ ಬಂದೇ ಬರ್ತದೆ. ನಾ ನೀರಿಲ್ಲ ಅಂದ್ರೆ ಇಷ್ಟು ಖಡಕ್ನಾಗ ಮಾತಾಡಿ ಬೆಳೀತ ಮತ್ತೆ ಅವ್ರೇನು ದುಡ್ಲಾರ್ದವ್ರಿಗೆ ಏನ್ ಮಾಡುದ್ರಿ? ಸುಮ್ಮನೆ ಏನ್ರಿ ಹೇಳ್ಕೊತ ಹೋಗ್ತಾರ್ರಿ ಅವರು? ಖರೆ ಅವ್ರು ದುಡಿಯ ಅವ್ರ ಅಲ್ಲ. ಸೋ 9 ಲಕ್ಷ ಮಾತು ಹೇಳ್ತೀನಿ, ಮತ್ತೆ ಅವ್ರು ದುಡಿಬೇಕಲ್ರಿ, ದುಡಿಯೋದು ಬಹಳ ಮಹತ್ವ. ಅದು ತಾಂತ್ರಿಕ ಬರೇ ಬಹಳ ಚಲೋ ಬರ್ತದ್ರಿ. ಮತ್ತೆ ಆಗೇನು 3 ಮಕ್ಕಳು ಇಂಜಿನಿಯರ್ ಮಾಡಿಸಿದ್ರಿ, ತಮ್ಮನ ಮಕ್ಕಳು ನಾನು ಒಕ್ಕಲ್ತಂದ ಮೇಲೆ 3 ಮಕ್ಕಳಿಗೆ ಇಂಜಿನಿಯರ್ ಮಾಡಿಸಿದ್ರಿ, ಈಗ ಮೊಮ್ಮಕ್ಕಳನ್ನ ಹಾಕಕ್ ಇಂಗ್ಲೀಷ್ ಮೀಡಿಯಂ ಹಾಕಿನ್ರಿ, ನಾನು ಒಕ್ಕಲ್ತಂದ ಖರ್ಚಿನ ಮೇಲೆ ರೀ. ಹ್ಞೂ ರೀ, ನಾನು ಒಕ್ಕಲ್ತಂದ ಮೇಲೆ ರೀ. ಮತ್ತೆ ಎಲ್ಲಿ 1 ರೂಪಾಯಿ ಸಾಲ ತೆಗೆದಿಲ್ರಿ ಸಾಹೇಬ್ರಿ? ಯಾವ ಬ್ಯಾಂಕ್ ನಾಗ 10 ರೂಪಾಯಿ ಸಾಲ ಇಲ್ಲ ನಂದು. ನಾನು ಇಲ್ಲೇ ನಾ 30 ವರ್ಷಗಳ ಅನುಭವ ಏನದ, ಆ ಅನುಭವ ಎಲ್ಲರಿಗೂ ಮಾರ್ಗದರ್ಶನವಾಗಲಿ ಅಂತ ಹೇಳಿ ಹಾರೈಸಿ ತಾವು ಇಲ್ಲಿ ತನಕ ನಮಗೆ ಸಮಯ ಕೊಟ್ಟಿದ್ದೆ. ದಾಳಿಂಬೆ ಬೇಸಾಯದಲ್ಲಿನ ಅನುಭವ ಕುರಿತು ಇಂಡಿ ತಾಲೂಕು ಅರ್ಜನಾಳ ಗ್ರಾಮದ ಶಿವಯೋಗಿ ಗುರುಬಾಳಪ್ಪ ಬಿರಾದಾರ್ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಸಂದರ್ಶಕರು ಕಿಸಾನ ವಾಣಿಯಲ್ಲಿ ನಾವಿದ್ದೇವೆ. ಸಮಯ 7:25. ನಮಸ್ಕಾರಗಳು, ನಾನು ಅನಿತಾ ಹದ್ದನವರ್, ಎಸ್ಪಿ ಲೋಕಾಯುಕ್ತ ವಿಜಯಪುರ ಮಾತನಾಡುತ್ತಿದ್ದೇನೆ. ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ರಾಜ್ಯ ಸರ್ಕಾರಿ ಕಚೇರಿಯಲ್ಲಿ ರಾಜ್ಯದ ಹಣಕ್ಕಾಗಿ ಒತ್ತಾಯಿಸಿದರೆ, ಅನಗತ್ಯ ವಿಳಂಬ ಮಾಡಿದರೆ, ಕಿರುಕುಳ ನೀಡಿ ಹಾಗೂ ಸರ್ಕಾರಿ ಹುದ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ಅವ್ಯವಹಾರ ಮಾಡುತ್ತಿರುವುದು ಕಂಡು ಬಂದಲ್ಲಿ, ನಿಯಮ ಬಾಹಿರ ಆದೇಶ ಮತ್ತು ಕಾರ್ಯ ನಡೆಯುತ್ತಿದ್ದಲ್ಲಿ ಕರ್ನಾಟಕ 9916921822 ಇನ್ನೊಂದು ಮೊಬೈಲ್ ಸಂಖ್ಯೆ 94 ಕಚೇರಿ ದೂರವಾಣಿ ಸಂಖ್ಯೆ 29507 4 ವಿಜಯಪುರ STD ಸಂಖ್ಯೆ 08352 ಈ ಸಂಖ್ಯೆಗಳಿಗೆ ನಿಮ್ಮ ಸಮಸ್ಯೆಗಳನ್ನು ಕರೆ ಮಾಡಿ ಹೇಳಬಹುದು. ನಮಸ್ಕಾರಗಳು. ಅಶಕ ಅಂತ ಕಣಮೆ, ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ನಡೆಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನಮಂತ್ರಿ ಸುರಕ್ಷತಾ ಮಾತೃತ್ವ ಪ್ರಕಟಣೆ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಜೊತೆಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಆರಂಭದಲ್ಲಿ ದಯವಿಟ್ಟು ನಿಮ್ಮ ಶಾಖೆಯನ್ನು ಸಂಪರ್ಕಿಸಿ ಅಥವಾ ಸಂಪರ್ಕ ಕೇಂದ್ರಕ್ಕೆ ಕರೆ ಮಾಡಿ ದೂರು. ನನ್ನ ತಂದೆ ಯಾವಾಗ್ಲೂ ನನಗೆ ಹೇಳುತ್ತಿದ್ದರು, ವ್ಯಕ್ತಿಯ ಸ್ವಭಾವ, ಸಹಿ ಮತ್ತು ಮನೆ ಪದೇ ಪದೇ ಬದಲಾಗುವುದಿಲ್ಲ. ಅವರ ಪಾಠಗಳಿಂದ ನಾನು ನನ್ನ ಶಕ್ತಿ ಬಾರಿ ಕಟ್ಟುವುದು. ಹಾಗಾಗಿ ನಾನು ಆಯ್ಕೆ ಮಾಡಿದ ಸಿಮೆಂಟ್ ಕೂಡ ದೇಶದ ನಂಬರ್ 1 ಅಲ್ಟ್ರಾ. ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರವು ಪ್ರತಿ ಶನಿವಾರ ಸಂಜೆ 5:30 6 ಗಂಟೆಯವರೆಗೆ SMS ಮಾಡಿ ಗೀತೆ ಕೇಳಿ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಪ್ರಿಯ ಕೇಳುಗರೆ, ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ನೆಚ್ಚಿನ ಗೀತೆ, ಚಿತ್ರದ ಹೆಸರು, ಗಾಯಕರ ಹೆಸರು, ಸ್ನೇಹಿತರ ಹೆಸರು 00294441 ಈ ವಾಟ್ಸ್ಆಪ್ ನಂಬರ್ ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮಾತ್ರ ಲಭ್ಯವಿರುತ್ತದೆ. 12 ಗಂಟೆಯ ನಂತರ ಬಂದ ಯಾವುದೇ ಮೆಸೇಜ್ ಗಳು ಭಾರತವನ್ನು ಎಲ್ಲ ಬಗೆಯ ಬಂಧನದಿಂದಲೂ ಹಂಗಿನಿಂದಲೂ ಬಿಡುಗಿ ನಾನು ಶ್ರಮಿಸುತ್ತೇನೆ. ಅತ್ಯಂತ ಕಡು ಬಡವನು ಕೂಡ ಇದು ನನ್ನ ದೇಶ, ಇದರ ಏಳಿಗೆಯಲ್ಲಿ ನನ್ನ ಮಾತಿಗೂ ಬೆಲೆ ಇದೆ ಎಂದು ಹೇಳುವಂತಹ ಭಾರತಕ್ಕಾಗಿ ನಾನು ಶ್ರಮಿಸುತ್ತೇನೆ. ಅಸ್ಪೃಶ್ಯತೆಯ ಶಾಪಕ್ಕೆ ಎಡೆ ಇರಲಾಗದೆ, ಹಾಗೆಯೇ ಮದ್ಯವೇ ಮೊದಲಾದ ಮಾದಕರು ಬೇರೆ ಯಾರ ಶೋಷಣೆಗೂ ಹೋಗದೆ ನಮ್ಮನ್ನು ಯಾರು